ಚೈತನ್ಯಮಾಶ್ರಿತ್ಯ ಜಿಹೇಂದ್ರಿಯಮನೋಧಿಯ ಸಕ್ರಿಯಾತ್ತೇಷು ವರ್ತಂತೆ ಸೂರ್ಯಾಲೋಕಂ ಯಥಾ ಜನಾಃ. ಯಥಾ ಜನಾಃ ಸೂರ್ಯಾಲೋಕಂ ಆಶ್ರಿತ್ಯ ಸ್ವಕ್ರಿಯಾರ್ಥೇಷು ವರ್ತಂತೆ ತಥಾ ದೇಹ ಇಂದ್ರಿಯ ಮನೋಧಿಯ ಆತ್ಮಚೈತನ್ಯ ಆಶ್ರಿತ್ಯ ಸ್ವಕ್ರಿಯಾರ್ಥೇಷು ವರ್ತಂತೆ. ಸಕ್ರಿಯಾರ್ಥೇಶು ವರ್ತಂತೆ ಬ್ರಾಕೆಟ್, ಎರಡನೇ ಸಲ ಸಕ್ರಿಯಾರ್ಥೇಶು ವರ್ತಂತೆ ಬ್ರಾಕೆಟ್ ಮಾಡಿ. ಎರಡನೇ ಸಲ ಚೈತನ್ಯ ಆಶ್ರಿತ್ಯ ಅನ್ನೋ ಎರಡನೇ ಶಬ್ದ ಕೂಡ ಅದನ್ನ ಬ್ರಾಕೆಟ್. ಯಥಾ ಯಾವ ಪ್ರಕಾರ ಜನಾಹ ಜನರು ಸಾಮಾನ್ಯ ಜನರು ಅಂತ, ಸಾಮಾನ್ಯ ಜನರು ಇದು ಸಾಧಕ ಮೋಕ್ಷ ಅಂತ ಹೇಳೋ ತರಬ ಉದಾಹರಣೆ ಇದೆ. ಉದಾಹರಣೆಯಲ್ಲಿ ಸಾಮಾನ್ಯ ಯಾವತ್ತೂ ಉದಾಹರಣೆಗಳನ್ನ ಸಾಮಾನ್ಯ ಅರ್ಥದಲ್ಲಿ ಇಂಟರ್ಪ್ರಿಟೇಷನ್ ಮಾಡಿದ್ರೆ ಸಾರ್ವತ್ರಿಕ ಅನುಭವ ಅಂತ ಸಿದ್ಧಾರ್ಥ. ಉದಾಹರಣೆಯನ್ನ ನೋಡಬೇಕು ಅದು ಸಾರ್ವತ್ರಿಕ ಅನುಭವ ಇದೆಯೋ ಅಂತದಾದ್ರೆ ನಾವು ಸಾಮಾನ್ಯವಾದ ಶಬ್ದಗಳಿಂದ ತಿಳಿಸಬೇಕು. ಸೊ ಯಥಾ ಜನಾಹ ಯಾವ ಪ್ರಕಾರ ಜನರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಚೈತನ್ಯಂ ಆಶ್ರಿತ್ಯ ಜನಾಃ ಸೂರ್ಯಾಲೋಕಂ ಚೈತನ್ಯಂ ಆಶ್ರಿತ್ಯ ಅಥ ಸೂರ್ಯಾಲೋಕಂ ಆಶ್ರಿತ್ಯ ಅಥ ಸೂರ್ಯಾಲೋಕಂ ಆಶ್ರಿತ್ಯ ಸೂರ್ಯನ ಬೆಳಕು. ಈಗ ಬೆಳಕು ಅಂದ್ರೆ ಈಗ ಬೆಳಕು ಒಂದೇ ಅಂತಂದ್ರೆ ಈಗ ಸಾಲೋದಿಲ್ಲ. ಈಗ ನಾವು ಅವನ ಟೆಂಪರೇಚರ್ನ ಅಕೌಂಟಿಗೆ ಹೋಗ್ಬೇಕು. ಇದು ಸೌರಶಕ್ತಿನ ಚಾಲ ಆಗಬೇಕು. ಪ್ರಾಬ್ಲಮ್ ಅದು ಹಾಕಿ ಇಲ್ಲಿ ಅವೆಲ್ಲರೊಳಗೂ ಒಂದು ಹೋಲ್ ಅದ ಅಂತ ಎಲ್ಲ ಸೈಡಿಗೆ ಒಂದು ಸಣ್ಣ ಪಿನ್ ಹೋಲ್ ಅದ. ಆ ಪಿನ್ ಹೋಲ್ ಒಳಗೆ ನೀವು ಎವ್ರಿ ಮಂತ್ ಆಯಿಲಿಂಗ್ ಹಾಕ್ಬೇಕು. ಆವಾಗ ಸ್ಮೂತ್ ಆಗಿರ್ತಾವಲ್ಲ ಅವನು. ಆವಾಗ ಫೆಬ್ರವರಿ ತಿಂಗಳು ರಾಜೇಶ್ ಅದೆಲ್ಲ ಮಾಡಿ ಹೋಗಿದ್ದ. ನಾನು ನೋಡಿಲ್ಲ ಹೇಳ್ದ ಹೋಲಿದ ಸಮಯ ಯಥಾ ಜನಾಃ ಸೂರ್ಯಾಲೋಕಂ ಆಶ್ರಿತ್ಯ ಸಕ್ರಿಯಾರ್ಥೇಷು ವರ್ತಂತೆ. ತಮ್ಮ ತಮ್ಮ ಕಾರ್ಯ ಕೆಲಸಗಳು ಪ್ರವೃತ್ತಿಗಳು ನೌಕರಿಗಳು ಉದ್ಯೋಗದಲ್ಲಿ ತೊಡಗುತ್ತಾರೆ. ಡೇ ಆಗಲಿ ಅಥವಾ ನೈಟ್ ಆಗಲಿ ಅವರು ಉದ್ಯೋಗದಲ್ಲಿ ತೊಡಗುತ್ತಾರೆ. ಈ ಡೇ ಆಗಲಿಕ್ಕೂ ಸೂರ್ಯನ ಪ್ರಭಾವ ಇದೆ, ನೈಟ್ ಆಗಲಿಕ್ಕೂ ಸೂರ್ಯನ ಪ್ರಭಾವ ಇದೆ. ಆದ್ದರಿಂದ ನೈಟ್ ಏನು ತೊಡಗುತ್ತಾರೆ ಸ್ವಾಮಿ, ಅದಕ್ಕೆ ಸೂರ್ಯನಿಗೆ ಸಲ್ಯೂಟ್ ಮಾಡಬೇಕು. ಸೂರ್ಯನ ಇದ್ದರಿಂದಾಗಿಯೇ ಲೈಟ್ ಇದೆ, ನೈಟ್ ಇದೆ. ಸೂರ್ಯನ ಇದ್ದರಿಂದಾಗಿ ಲೈಟ್ ಹೆಂಗಿದೆಯೋ ಅಂದ್ರೆ ಸೂರ್ಯನ ಇದ್ದರಿಂದಾಗಿ ಲೈಟ್ ಇದೆ, ನೈಟ್ ಇದೆ. ಲೈಟು ನೈಟ್ ಯಥಾ ಯಾವ ಪ್ರಕಾರ ಸೂರ್ಯನ ಬೆಳಕನ್ನ ಸೂರ್ಯನ ಶಾಖ. ಏಕೆಂದ್ರೆ ಈಗೆಲ್ಲ ಸೋಲಾರ್ ಹಾಟ್ ವಾಟರ್ ಈಗ ಸೋಲಾರ್ ಹೀಟರ್ಸ್ ಗಳನ್ನ ನೀವು ಹಾಕೊಳ್ಳದೆ ಹೋದ್ರೆ ಯಾವ ಬಿಲ್ಡಿಂಗ್ ಕೂಡ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗೋದಿಲ್ಲ, ಇಲೆಕ್ಟ್ರಿಸಿಟಿ ಪರ್ಮಿಷನ್ ಸಿಗೋದಿಲ್ಲ. ಪುರುಷಂದ್ರ ಪರ್ಮಿಷನ್ ಕೊಡುವುದು. ಸೋಲಾರ್ ಹೀಟರ್ ಹಾಕ್ಬೇಕು, ಇದು ಮುಂದಿನ ಇನ್ನೊಂದು 6 ತಿಂಗಳಿಗೆ ಸೋಲಾರ್ ಲೈಟು ಹಾಕ್ಬೇಕು, ಅವಾಗ ಗವರ್ಮೆಂಟ್ ಪರ್ಮಿಷನ್ ಕೊಡ್ತು. ಸೊ ಈ ಹಾಕ್ಬೇಕು ಆಲ್ವೇಸ್ ಥ್ಯಾಂಕ್ಫುಲ್ ಟು ಸೂರ್ಯ. ಹೌದು, ಯಾಕಂದ್ರೆ ನಮ್ಮ ಎಲ್ಲರ ಜೀವನ ಯಾರನ್ನ ನಂಬಿಕೆ ಇದೆ, ಈಗ ಅವನೊಬ್ಬರ ಮೇಲೆ ನಂಬಿಕೆ ಉಳಿದ, ಈಗ ಹೈಡ್ರೋ ಎಲೆಕ್ಟ್ರಿಕಲ್ ನಂಬಿಕೆ ಉಳಿದಿಲ್ಲ, ನದಿಗಳ ಮೇಲೆ ನಂಬಿಕೆ ಉಳಿದಿಲ್ಲ, ಡ್ಯಾಮ್ಗಳು ಒಡೆದು ಹೋಗಿರ್ತಾವ ಅವ್ರ ನಂಬಿಕೆ ಉಳಿದಿಲ್ಲ. ನಮಗಿರೋ ನಂಬಿಕೆ ಒಂದೇ ಒಂದು, ಯಾವ್ದು ಈಗ ಸೂರ್ಯ. ಸೂರ್ಯ ಅದು ಆಶ್ರಿತ್ಯ ಸೂರ್ಯನ, ಸೂರ್ಯನನ್ನ ಸೂರ್ಯನ ಬೆಳಕನ್ನ ಸೂರ್ಯನ ಶಾಖೆಯನ್ನ ಆಶ್ರಯಿಸಿಕೊಂಡು ಆಶ್ರಿತ್ಯ ಸ್ವಕೀಯ ಅರ್ಥೇಶು ವರ್ತಂತೆ. ಸ್ವಕೀಯ ಅವರವರ ಕೆಲಸದಲ್ಲಿ, ಅವರವರ ಜವಾಬ್ದಾರಿಗಳಲ್ಲಿ, ಅವರವರ ಕರ್ಮಗಳಲ್ಲಿ, ಅವರವರ ಕ್ಷೇತ್ರಗಳಲ್ಲಿ ಅವರು ತೊಡಗುತ್ತಾರೆ. ಯಥ ಯಾವ ಪ್ರಕಾರವೋ ಹಾಗೆಯೇ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವು ಇಷ್ಟು ಕಾರ್ಯದಲ್ಲಿ ತೊಡಗಿವೆ. ದೇಹ ತನ್ನ ಕಾರ್ಯದಲ್ಲಿ ತಾನು ತೊಡಗಿ, ಮನಸ್ಸು ಭಾವನಾ ಲೋಕದಲ್ಲಿ ವೃತ್ತಿ ಲೋಕದಲ್ಲಿ ತನ್ನ ಕಾಡಿಗೆ ತಾನಿದೆ, ಬುದ್ಧಿ ಸಂಜೆ ಅಂತಹ ತಿಳುವಳಿಕೆ ಜ್ಞಾನ ಅಜ್ಞಾನ ಇವುಗಳ ಬಂಧನದಲ್ಲಿ ಬುದ್ಧಿ, ಇವತ್ತು ಇಂದ್ರಿಯಗಳು ತಮ್ಮ ಪಾಡಿಗೆ ತಮ್ಮ ಕಾರ್ಯಗಳನ್ನು ತೊಡಗ್ತಾ ಇರ್ತಾರೆ. ದೇಹ ಇಂದ್ರಿಯ ಮನಃ ಧಿಯ ಓಕೆ ಕಿಂ ಆಶ್ರಿತ್ಯ, ಕಿಂ ಆಶ್ರಿತ್ಯ ಆತ್ಮಚೈತನ್ಯಂ ಆಶ್ರಿತ್ಯ. ಕೇವಲ ಆತ್ಮನನ್ನ ಆಶ್ರಯಿಸಿಕೊಂಡು ತಮ್ಮದರ ಕಾರ್ಯ ಅನ್ನೋ ಹಂಗೆ ಕೆಲಸ ಮಾಡ್ತಾರೆ. ಅವಕ್ಕೆ ಶಕ್ತಿ ಇಲ್ಲ, ಅವಕ್ಕೆ ಅವ್ರು ಜಡ, ಅವಕ್ಕೆ ಯಾವ ಚೇತನತಾನೂ ಇಲ್ಲ. ಆದರೂ ಕೂಡ ನಾನು ನೋಡ್ತೇನೆ, ನಾನು ಮಾಡ್ತೇನೆ. ಯಾವ ಪ್ರಕಾರ ಕೇನೋಪನಿಷತ್ನಲ್ಲಿ ಇದು ನಮ್ಮ ಜಯ, ಇದು ನಾವು, ಇದು ನಾವು ಮಾಡಿದ್ದು, ಇದು ನಮ್ಮದು ಅಂತ ದೇವತೆಗಳೆಲ್ಲ ಹಾರಾಡ್ತಾ ಇರುವಾಗ ಅದು ಏನು ಹಂಗೆ ಹಿಂಗಲ್ಲ, ಸುರಾಪಾನ ಮಾಡಿ ಟೈಟ್ ಮಾಡಿ ಅವ್ರು ತುರಾಡ್ತಾ ಇರ್ತಾರೆ. ನಾನೇನೋ ನಂದೇನಿಲ್ಲ, ಸಹಜವಾಗಿ ಬೇಸರ ಆಗ್ತದೆ ಸೃಷ್ಟಿಕರ್ತನಿಗೆ, ಏನ್ ನಡೆದಪ್ಪ ಇದು, ಬೇಕು ಏನ್ ಮಾಡ್ಬೇಕು, ಅವ್ರು ಮಾಡೋಂಗ್ ಮಾಡಿದ್ದಾರೆ. ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಜವಾಬ್ದಾರಿ ಅಂತ ನಡ್ಕೊಳ್ತಾ ಇರ್ತವೆ, ಕಮಿಟೆಡ್ ಆಗಿರ್ತವೆ. ಅವು ಅನ್ಕೋತಾವೆ ನಾವೇ ಎಲ್ಲವನ್ನು ಮಾಡೋರು, ಇದು ನಮ್ಮದೇ ಕ್ಷೇತ್ರ, ನಾವೇ ಮಾಡ್ಬೇಕಲ್ವ, ಇನ್ಯಾರು ಮಾಡ್ತಾರೆ, ನಾವೇ ಮಾಡ್ಬೇಕು. ಈಗ ಆ ದೇವತೆಗಳು ನಾವೇ ಗೆದ್ದೀವಿ, ನಾವು ತಾನು ಯುದ್ಧ ಮಾಡಿದ್ದು, ಅವ್ರು ನನಗೆ ಸೋಲಿಸಿದ್ ನಾವೇ ತಾನೆ, ಅದನ್ನ ನಾವೇ ಗೆದ್ದವರು ಅಂತ ಹೇಳಿದಾಗ ಬ್ರಹ್ಮ ಬರ್ಬೇಕು ಅರ್ಥದಲ್ಲಿ. ಅವನು ಯಾವ ರೂಪದಲ್ಲಿ ಬರ್ತಾನೆ, ಯಕ್ಷ ರೂಪದಲ್ಲಿ ಬರ್ತಾನೆ. ಯಕ್ಷ ರೂಪದಲ್ಲಿ ಬಂದಾಗ ಆ ಬೆಳಕನ್ನು ನೋಡಿ ಆಶ್ಚರ್ಯವಾಗಿ ಅದು ಯಾರು ಅಂತ ನೋಡ್ಕೊಂಡ್ಬನ್ನಿ ಅಂತ ಕಳಿಸಿದಾಗ ಆಕಾಶ ವಾಯು ಅಗ್ನಿ ಇವೆಲ್ಲ ದೇವತೆಗಳು ಒಬ್ಬೊಬ್ಬರು ಹೋಗ್ತಾರೆ. ದೇವೇಂದ್ರ ತಾನೇ ಅವ, ಆ ದೇವೇಂದ್ರ ಹೀಗಾಗಿ ಆ ಇಂದ್ರಿಯಗಳ ಒಡೆಯ ಅವ ದೇವಾನ ಇಂದ್ರ, ದೇವಾನಾಂ ಇಂದ್ರಹ ಅಂತ ಒಂದರ್ಥ. ಇಂದ್ರಿಯಾನಾಂ ದೇವ, ದೇವ ದೇವಹ ಇಂದ್ರಿಯಾನಾಂ ಇಂದ್ರಿಯಗಳಿಗೆ ಒಡೆಯ, ಇಂದ್ರಿಯಾನಾಂ ಯಜಮಾನ ಇಂದ್ರಿಯಾನ ಇಂದ್ರಿಯಗಳಿಗೆ ಒಡೆಯನು ಅವನಿಗೆ ದೇವೇಂದ್ರ. ದೇವಾನಾಂ ಇಂದ್ರ ದೇವೇಂದ್ರ, ದೇವತೆಗಳಿಗೆ ಇಂದ್ರ ಅಂದ್ರೆ ಒಡೆಯ ಅಂತ, ದೇವತೆಗಳಿಗೆ ಒಡೆಯನು ಯಾರು, ಅವನು ದೇವೇಂದ್ರ. ಅವನು ಎಲ್ಲ ದೇವನ ಹೋಗ ಯಾರು ನೋಡ್ಕೊಂಬ ಹೋಗು, ಪಾಪ ಇವ್ರು ಹೋಗ್ತಾ ಎಲ್ಲ ಮಾತುಕತೆ ಆಗ್ತದೆ, ನಿನ್ನ ಹೆಸರು ನಿನ್ನ ಹೆಸರು ಏನ್ರಿ ನನ್ನ ಹೆಸರು ಕೇಳ್ತೀನಿ ನೀವು, ಮೊನ್ನೆ ಇಡೀ ಜಗತ್ತ ಸುಟ್ಟಾಕೋ ಬೆಂಕಿ ನಾನು ಉಗುಳಿದೆ, ಅನಿಕೇತು ಯಾರಂತೀವಿ, ನಾನು ಅಗ್ನಿ ಅಂತಾನೆ, ಇವನು ಹೋಗಿ ನಾನು ವಾಯು ಅಂತಾನೆ, ಅವನಂತಾನೆ ಒಂದು ಸಣ್ಣ ಹುಳ್ಳು ಕಟ್ಟಿನ ಸುಟ್ಟಾಗ್ಬಿಡಪ್ಪ ಅಂತ ಅವಮಾನ ಮಾಡ್ತೀರಿ. ಇಲ್ಲಪ್ಪ ಅವಮಾನ ಅಲ್ಲ, ನೋಡ ಮಾಡ್ತೇವೆ ಸರ್, ಆಗುದಿಲ್ಲ, ಯಾರಿಂದಲೂ ಯಾವುದೇ ಏನೂ ಆಗುದಿಲ್ಲ. ಯಾಕೆ ಆ ಎಲ್ಲ ದೇವತೆಗಳ ಏನು ವಿಶೇಷ ಶಕ್ತಿಗಳಿವೆ, ಆ ಶಕ್ತಿಗಳು ಯಾರನ್ನ ಆಶ್ರಯಿಸಿಕೊಂಡಾವೆ ಅವರೇ ಹರಗಿದ್ದಾರೆ, ಇವನ್ ಬಿಟ್ಕೊಟ್ಟು ಅವ್ರು ಹರಗಿದ್ದಾರೆ. ಆ ಯಕ್ಷನೇ ಅವನು, ಅವೆಲ್ಲ ಇಂದ್ರಿಯಗಳು ಹರಗಿದಾನೆ. ಪಾಪ ಇವು ಸುಮ್ಮನೆ ಆಟ ಕೊಟ್ಟು ಲೆಕ್ಕ ಉಪ್ಪಲ್ಲ ಏನು ಅಲುಗಾಡಂಗಿಲ್ಲ, ಮುಂದಕ್ಕೆ ಬೆಂಕಿ ಉಗುಳ್ತಾನೆ, ಏನೇನು ಕೆಲಸ ಮಾಡುದಿಲ್ಲ. ಯಾಕೆ ತೋರಿಸ್ಕೊಡ್ತಾನೆ, ಇವೆಲ್ಲ ನನ್ನನ್ನು ಆಶಿಸ್ಕೊಂಡು ಇದ್ದವರು ಈಗ ನಿಮ್ಮ ಅಹಂಕಾರದಲ್ಲಿ ನಾವು ಗೆದ್ದೀವಿ ನಾವು ಗೆದ್ದೀವಿ ಅಂತ ಮರಿತಾ ಇದ್ದೀರಿ. ಅವಾಗ ನೀನು ಯಾರು ಏನು ಅಂತ ಪ್ರಶ್ನೆ ಮಾಡಿದ ಮೇಲೆ ಆ ಬ್ರಹ್ಮತತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ತದೆ ಕೇನೋ ಪರಿಷ್. ಆದರೆ ಇಲ್ಲಿ ನಮ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳೆಲ್ಲ ಯಾರನ್ನು ಆಶ್ರಯಿಸಿವೆ, ಯಾವ ಚೈತನ್ಯವನ್ನ ಇವು ಆಶ್ರಯಿಸಿಕೊಂಡು ನಾವೇ ಚೈತನ್ಯ ಅಂತ ತೋರ್ಪಡಿಸ್ತಾ ಇವೆಯೋ, ವಾಸ್ತವಿಕವಾಗಿ ಇದು ಬಾರೋಡ ಚೈತನ್ಯ ಲೀಸಿಗೆ, ಇಂತಿಷ್ಟು ವರ್ಷ ಲೀಸಿಗೆ ಸಿಕ್ಕಿರ್ತದೆ ಅಷ್ಟೇ. ವಾಸ್ತವಿಕವಾಗಿ ಅದಕ್ಕೆ ಯಾವುದೇ ಪ್ರಕಾರವಾದಂತಹ ಯಜಮಾನತ್ವ ಅಥವಾ ಸತ್ಯತಾಳಿಕೆ ಇಲ್ಲ. ಆತ್ಮ ಚೈತನ್ಯಂ ಆಶ್ರಿತ್ಯ ಬರ್ತಂತೆ ಕೆಲಸದಲ್ಲಿ ತೊಡಗಿರ್ತವೆ ಇಂದ್ರಿಯಗಳು, ಕಣ್ಣು ಸ್ಪರ್ಶದ ಇಲ್ಲ ಕಣ್ಣು ಚಕ್ಷುರಿಂದ್ರಿಯ ರೂಪವನ್ನು ಗ್ರಹಿಸ್ತದೆ, ಕಿವಿಗಳು ಶ್ರವಣವನ್ನು ಗ್ರಹಿಸ್ತವೆ, ಅವೆಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಕೆಲಸ ತೊಡಗ್ತವೆ. ಆಮೇಲೆ ಇಲ್ಲಿ ಕೂಡ ಅಷ್ಟೇ, ಕರ್ಮೇಂದ್ರಿಯಗಳು ಕೂಡ ಅಷ್ಟೇ, ಜ್ಞಾನೇಂದ್ರಿಯಗಳು ಕೂಡ ಅಷ್ಟೇ, ಮನಸ್ಸು ಬುದ್ಧಿಗಳು ಕೂಡ ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಜವಾಬ್ದಾರಿಯಲ್ಲಿ ತೊಡಗಿರ್ತಾರೆ. ಆದರೆ ಈ ತೊಡಗಿರಿಕೆ ಅವರಿಗೆ ಆಶ್ರಯ ಕೊಟ್ಟದ್ದು ಆತ್ಮ. ಆತ್ಮ ಚೈತನ್ಯ ಆಶ್ರಿತ್ಯ ಆತ್ಮನನ್ನು ಮಾತ್ರ ಆಶ್ರಯಿಸಿಕೊಂಡು ಎಲ್ಲ ಮನಸ್ಸು ಬುದ್ಧಿ ದೇಹ ಇಂದ್ರಿಯಗಳಲ್ಲೂ ಕೆಲಸ ಮಾಡ್ತಾ ಇರ್ತವೆ. ಹೇಗಪ್ಪ ಅಂತಂದ್ರೆ ಸೂರ್ಯಲೋಕಂ ಯಥಾ ಯಥಾ ಜನ ಸೂರ್ಯಲೋಕಂ ಸ್ವಕೀಯ ಅರ್ಥೇಶು ವರ್ತಂತೆ ತಥೈವ ಹೇಗೋ ಹಾಗೆ ದೇಹೇಂದ್ರಿಯ ಗುಣಾನ್ ಕರ್ಮಾಣಿ ಅಮಲೇ ಸಚ್ಚಿದಾತ್ಮನಿ ಅಧ್ಯಸ್ಯಂತ್ಯ ವಿವೇಕೇನ ಗಗನೇ ನೀಲಕಾದಿವತ್ ದೇಹೇಂದ್ರಿಯ ಗುಣಾನ್ ಕರ್ಮಾಣಿ ಅಮಲೇ ಸಚ್ಚಿದಾತ್ಮನಿ ಅಧ್ಯಸ್ಯಂತ್ಯ ವಿವೇಕೇನ ಗಗನೇ ನೀಲಕಾದಿವತ್. ಅಮಲೇ ಸಚ್ಚಿದಾತ್ಮನಿ, ಅಮಲೇ ಸಚ್ಚಿದಾತ್ಮನಿ ಅವಿವೇಕೇನ ದೇಹ ಇಂದ್ರಿಯ ಗುಣಾನಿ ಕರ್ಮಾಣಿ ಅಧ್ಯಸ್ಯಂತಿ. ಎಷ್ಟು ಉದ್ದಕ್ಕೂ ಶಬ್ದ ಅದು ಚಂದ ಬರ್ತದೆ ನೋಡಿ, ಈಗ ಹೇಳಿ ನೋಡೋಣ. ಅಮಲೇ ಸತ್ಯದ ಆತ್ಮನೆ, ಮಲ ಅಂದ್ರ ಹೊಲಸು ಅಶುದ್ಧ ಅಶುಚಿ ಕಲ್ಮಶ, ಅದ ಆತ್ಮನಲ್ಲಿ ಯಾವ ಕಲ್ಮಶವೂ ಇಲ್ಲ. ಅಮಲ ಅಮಲೇ ಕಮಲ ತನ್ನ ಸಹಿತೆ ಬರ್ತನೋ ಶಬ್ದ, ಅಮಲ ಶುದ್ಧ ಶುದ್ಧ ಆಲ್ ಪ್ಯೂರ್ ವೈಟ್ ಕಮಲಾಸನ. ಯಾವುದೇ ಕಮಲ ಬಿಳಿ ಕಮಲ. ಸೊ ಅಮಲೇ ಪರಿಶುದ್ಧವಾದ, ಸ್ವಲ್ಪ ವಿಚಾರ ಮಾಡಬೇಕಿಲ್ಲಿ, ಏನು ಪರಿಶುದ್ಧತೆ? ಗುಣಗಳಿಂದ ಪರಿಶುದ್ಧವಾದ ಅಂತ ಒಂದರ್ಥ. ಇನ್ನೊಂದರ್ಥ, ವೃತ್ತಿಗಳಿಂದ ರಹಿತವಾದ ಪರಿಶುದ್ಧವಾದ, ವೃತ್ತಿರಾಹಿತ್ಯ ಶುದ್ಧತೆ. ವೃತ್ತಿರಾಹಿತ್ಯ ಇದ್ದರೆ ನೀವು ಅನ್ಬಹುದು, ಸಾತ್ವಿಕ ವೃತ್ತಿ ಇದ್ರೆ ಏನು ಸರಿ ಹೋಯ್ತಲ್ಲೋ. ಸತ್ವಗುಣವೂ ಕೂಡ ಒಂದು ಅಡೆತಡೆನೆ, ಏನಾಗ್ತಾರೆ ಬಿಳಿ ಗೋಡೆ ಮೇಲೆ ಒಂದು ಚುಕ್ಕಿ ಇಟ್ಟಂಗೆ. ಈವನ್ ದಟ್ ಆಲ್ಸೋ ಇದನ್ ಆಬ್ಸ್ಟಿಕಲ್. ಮತ್ತು ಎಂತ ಸರಸ್ವತಿ ಇದು, ಎಂತ ಎಂತ ಆತ್ಮ ಇದು. ಈವನ್ ಸತ್ವಗುಣದ ಟ್ರೇಸ್ ಕೂಡ ಇಲ್ಲ. ಸಾತ್ವಿಕ ಆತ್ಮ, ಸಾತ್ವಿಕ ಆತ್ಮ, ರಜಸಿಕ ಆತ್ಮ, ಸುಮ್ಮನೆ ಹಾಸ್ಯಕ್ಕಾಗಿ ಹೇಳ್ತಿದ್ರು ಅಷ್ಟೇ. ಏನೋ ಐ ಆಮ್ ರಾಜಸಿಕ್ ಸ್ವಾಮಿ ಚಿನ್ಮಯಾನಂದ ಸ್ವಾಮಿ, ಐ ಆಮ್ ರಾಜಸಿಕ್ ಸ್ವಾಮಿ. ಜನಕ್ಕೆ ವೆರಿ ಗುಡ್ ಇನ್ಸ್ಪೈರರ್, ವೆರಿ ವೆರಿ ಗುಡ್ ಇನ್ಸ್ಪೈರರ್. ಏನ್ ಇನ್ಸ್ಪಿರೇಷನ್ ಅಪ್ಪ, ವೇದಾಂತದಲ್ಲಿ ವಿವೇಕಾನಂದ ರಾಮತೀರ್ಥ ಅವರು ರೆಫರೆನ್ಸ್ ತಗೋತಾರೆ. ಆದ್ರೆ ಅವರ 10% ಇನ್ಸ್ಪಿರೇಷನ್ ಚಿನ್ಮಯಾನಂದ ಜಗತ್ತಿಗೆ ತುಂಬಿದೆ. ಆದರೆ ದುರ್ದೈವ ಅಂದ್ರೆ ನಮಗೆ ಹಂಗ ಅನಿಸ್ತದೆ ಏನೋ ಗೊತ್ತಿಲ್ಲ, ಎಲ್ಲರ ಹೃದಯದಲ್ಲಿ ಪೂಜೆ ಸಾಮರ್ಥ್ಯನೇ ಉಳಿದ್ಬಿಟ್ಟಿದ್ದಾರೆ. ಎಲ್ಲರ ಹೃದಯದಲ್ಲಿ ಇನ್ಸ್ಪಿರೇಷನ್ ಮಾಡಿದ್ದವರು, ಹೃದಯದಲ್ಲಿ ಉಳಿದಿದ್ದು ಪೂಜೆ ಸಾಮರ್ಥ್ಯ. ಬಿಕಾಸ್ ಟೀಚಿಂಗ್ ವಾಸ್ ಮೋರ್ ಇಂಪ್ರೆಸ್ಸಿವ್, ವೆರಿ ಡೀಪ್ ಇಂಪ್ರೆಷನ್. ಸತ್ಯ ಚಿತ್ತ ಆತ್ಮನಿ ಇವರು ಅವಿವೇಕೇನ ಅಧ್ಯಸ್ಯಂತಿ, ಅವಿವೇಕೇನ ಅಧ್ಯಸ್ಯಂತಿ, ತಿಳುವಳಿಕೆ ಇಲ್ಲದೆ ತಿಳುವಳಿಕೆ ರಹಿತವಾಗಿ ಅಧ್ಯಾಸ ಮಾಡಿಕೊಂಡಿದ್ದಾರೆ. ಏನಂತ ಅಧ್ಯಯನ ಮಾಡ್ಕೊಂಡಿದ್ದಾರೆ? ಅಹಂ ದೇಹ ದೇಹೋಸ್ಮಿ, ಅಹಂ ಇಂದ್ರಿಯೋಸ್ಮಿ, ನಾನು ಗುಣವಂತನು, ಅಹಂ ಗುಣವಾನ್ ಅಸ್ಮಿ, ಅಹಂ ತು ಕರ್ತ ಕರ್ಮಾಣಿ, ಈ ಶರೀರ ನಾನು, ಈ ಮನಸ್ಸು ನಾನು, ಈ ಇಂದ್ರಿಯಗಳು ನಾನು, ನಾನುವಿಗೆ ಇವುಗಳನ್ನು ಏನು ಸೇರಿಸಿಕೊಂಡಿದ್ದೀವಿಯೋ ಇದಕ್ಕೆ ಅಧ್ಯಾಸ ಅಂತ ಕರೀತಾರೆ. ನಾನುವಿನಲ್ಲಿ ಇದು ಇಲ್ಲದೆ ಹೋದರೂ ಕೂಡ ಇದು ಇದೆ ಅಂತ ನಾವೇನು ಭಾವಿಸಿದ್ದೇವೆ ಅದಕ್ಕೆ ಅತಸ್ಮಿನ್ ತದ್ಬುದ್ಧಿ ಅಂತ ಕರೀತಾರೆ. ಅತಸ್ಮಿನ್ ತದ್ಬುದ್ಧಿ ಏನು? ಅತಸ್ಮಿನ್ ನಾನ್ ಎಕ್ಸಿಸ್ಟೆಂಟ್ ಈಸ್ ಟೇಕನ್ ಟು ಬಿ ಎಕ್ಸಿಸ್ಟೆಂಟ್ ಇಸ್ ಅ ಮಿಸ್ ಅಪ್ರಿಹೆನ್ಷನ್. ನಾನು ಶರೀರ ಇದು ಇಂಪೋಸ್ಡ್, ನಾನು ವಿಚಾರವಂತ ಬುದ್ಧಿವಂತ ಇದು ಇಂಪೋಸ್ಡ್. ಬುದ್ಧಿ ಇಲ್ಲ ಅಂತ ನಾವು ಹೇಳೋದಿಲ್ಲ, ನೀನು ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಬುದ್ಧಿನ ನಾನು ಅಂತ ಹೇಳೋ ಅದು ಇಂಪೋಸ್ಟರ್. ಅದನ್ನ ದ ವೆರಿ ಜೀವಾತ್ಮ ಇದು ಇಂಪೋಸ್ಟರ್, ವೆರಿ ಜೀವಾತ್ಮ ಇದು ಇಂಪೋಸ್ಟರ್. ಅವನು ಏನಿದ್ದಾನೆ, ಅವನು ಅಧ್ಯಯನ ಜಲಾರೋಪಿತ ಜೀವಾತ್ಮ. ಹೇಗೆ ಅಧ್ಯಾರೋಪಿತವಾದ ಸರ್ಪವು ಹಾಗೆ ಈ ಜೀವಾತ್ಮ ಅಧ್ಯಾರೋಪಿತ. ಅಮಲೇ ಸಚ್ಚಿದಾತ್ಮನಿ ಅವಿವೇಕೇನ ದೇಹ ಇಂದ್ರಿಯ ಗುಣಾನ್ ಕರ್ಮಾಣಿ ಅಮಲೇ ಸಚ್ಚಿದಾತ್ಮನಿ ಅಧ್ಯಶ್ಯಂತಿ. ಹೇಗೆ ಅಂತ ಕೇಳಿ ಉದಾಹರಣೆ ಕೊಡ್ತಾರೆ ಬಾಲಚಂದ. ಗಗನೆ ನೀಲತಾ ದಿವತ್, ಆಕಾಶದಲ್ಲಿ ಬ್ಲೂ ಆಕಾಶ, ಸಂಜೆಗೆ ರೆಡ್ ಆಕಾಶ, ಮಧ್ಯಾಹ್ನ ಬಳ್ಳಾರಿ ಆಕಾಶ, ಅಂದ್ರೆ ಹಾಟ್ ಅಂತ ಇಲ್ಲ. ಅವ್ರು ಏನ್ ತಿಳ್ಕೊಳ್ಳೋದಿಲ್ಲ, ಯಾಕಂತಂದ್ರೆ ಅವ್ರಿಗೆ ಹೇಳಿದ್ರ ಬಳ್ಳಾರಿ ಹೇಳ್ತಾರೆ. ಅದು ಏನಾಗ್ಬಿಟ್ಟಿದೆ ಅಂತಂದ್ರೆ ಐದು ವರ್ಷ ಇದ್ಬಿಟ್ಟಿದ್ದಲ್ಲ ಅದು, ಎಲ್ಲಾ ಸೀಸನ್ನು ಎಲ್ಲಾ ಅಡಿಗೆ ಮನೆಗಳು ಎಲ್ಲಾ ಜನರು ಎಲ್ಲ ಪರಿಚಯ ಸಾಕಷ್ಟು ಆಗ್ಬಿಟ್ಟು ಹೋಗದೇ ಇದೆ ಇಂಪ್ರೆಷನ್. ಅವ್ರಿಗೂ ಗೊತ್ತದೆ, ಅನುಭವಕ್ಕಿದ್ದಾರೆ ಸ್ವಾಮೀಜಿ, ಅದಕ್ಕೆ ಹೀಗೆಲ್ಲ ಹೇಳ್ತಾರೆ. ನಮಗಿನ್ನು ಅನುಭವ ಕಡಿಮೆ ಅದು, ಹೌದಲ್ಲ, ನಮಗೆ ಅನುಭವ ಅದ ಅನುಭವ. ಸೊ ನಾ ಹೇಳಲ್ಲ, ನೀವು ಈಗ ಅದು ಸಂದರ್ಭ ಇದ್ದಿದ್ದಿಲ್ಲ, ನಾ ಯಾಕೆ ಹೇಳಿಕ್ ಹೋಗ್ಲೇನೆ. ಆದ್ರೆ ಇನ್ನೇನಂತಂದ್ರೆ ರೀಲಿ ನೀವು ಮಧ್ಯಾಹ್ನ ಸಮಯ ಬಳ್ಳಾರಿಯೊಳಗೆ ಅದು ಚಳಿಗಾಲ ಇರಲಿ ಅದು ಬೇಸಿಗೆ ಇರಲಿ ಯಾವ್ದು ಬೇಕಾದ ಕಾಲ ಇರಲಿ, ಅದು ಅರ್ಥದ ಕಾಲ ಇರಲಿ, ನೀವು ಮಧ್ಯಾಹ್ನ ನೀವು ಮಾರ್ಕೆಟ್ ಹೋದ್ರೆ ಒಳ್ಳೆ ಬ್ಲೂ ಆಕಾಶ ಸ್ಪಾಟ್ ಕೂಡ ಇಲ್ಲ, ಇಷ್ಟು ಸ್ವಚ್ಛ ಆಕಾಶ. ಇದು ಯಾವ್ದ್ರ ಊರು ಸಿಗ್ತದೆ ನಮ್ಮ ಒಳ್ಳೆ ದಿ ಬಳ್ಳಾರಿ ಪ್ರಖರ ಅಂದ್ರೆ ಅಷ್ಟು ಸ್ವಚ್ಛ ಅಷ್ಟು ಸೂರ್ಯನ ಪ್ರಖರ. ಮಕ್ಕಳು ಹೇಳ್ತಾರೆ ಅದನ್ನ ಏನು ನೀಲಿ ಆಕಾಶ ಕೆಂಪು ಆಕಾಶ. ಯೋ ಏನ್ ಕೆಂಪಾಗಿದೆಯಲ್ಲ ಆಕಾಶ, ಅದೇ ಹೇಳ್ತಾರೆ ಒಂದು ಶಬ್ದ ಇದು ಗಗನೆ ನೀಲತಾದಿವತ್ತು. ಆದಿ ಪದಾರ್ಥ ಗಗನ ಆಕಾಶದಲ್ಲಿ ನೀಲ ಇತರೆ ಬಣ್ಣಗಳನ್ನು ಹೇಗೆ ಆ ಮಕ್ಕಳಿಂದ ಆರೋಪಿಸಲ್ಪಡ್ತಾವೋ ಆ ವಿವೇಕಿಗಳಿಂದ ಆರೋಪಿಸಲ್ಪಡ್ತಾವೋ ಅದೇ ಪ್ರಕಾರ ಇಲ್ಲಿಯೂ ಕೂಡ ಆತ್ಮನಲ್ಲಿ ಇವೆಲ್ಲವೂ ಆರೋಪಿತವಾಗಿವೆ. ಏನ್ ಆರೋಪಿತವಾಗಿವೆ? ಅಹಂ ಕರೋಮಿ, ಅಹಂ ಗಚ್ಚಾಮಿ, ಕೂಲಿಸ್ ಗಚ್ಚಾಮಿ. ಯಾರೇ ಹೋಗೋನು ಯು ಅಜ್ ಅನ್ ಆತ್ಮ ಯು ಡೋಂಟ್ ಗೋ, ಯು ಅಜ್ ಅನ್ ಆತ್ಮ ಯು ಡೋಂಟ್ ಗಿವ್ ಎನಿಥಿಂಗ್. ಸರಿ ನಾನೇ ಅಲ್ಲ, ನಾ ಕೊಡದವ್ರು ಹೆಂಗಾಗ್ತದೆ? ಶಾಸ್ತ್ರ ಹೇಳ್ತದೆ ಕೊಡುವುದೊಂದು ಕ್ರಿಯೆ, ಕೊಟ್ಟಿತೆಂದು ಒಂದು ವ್ಯವಹಾರ, ಕೊಡುವುದೊಂದು ಕ್ರಿಯೆ. ಈ ಕ್ರಿಯೆಯಲ್ಲೂ ನೀನಿಲ್ಲ, ಕೊಟ್ಟೆನು ಎನ್ನುವುದು ನಿನಗೆ ಸೇರಿಲ್ಲ, ನಡೀತಾ ಇದೆ ಅಷ್ಟೇ. ನೀನು ಅವ್ರ ಸಂಬಂಧ ಅವಿವೇಕೇನ ಅಧ್ಯಸ್ಯಂತಿ, ಅವಿವೇಕದಿಂದಾಗಿ ಆರೋಪಿತವಾಗಿವೆ. ಅದಾದ್ರೂ ಯಾಕಾಗ್ಬೇಕು ಈ ಅವಿವೇಕ ಅಂತ ಅವ್ರು ಯಾಕೆ? ಅವಿವೇಕ ಅಂದ್ರ ಇದಕ್ಕೊಟ್ಟು ವಿವೇಕ ರಾಹಿತ್ಯತೆ. ವಿವೇಕರಹಿತ ಅಂತಂದ್ರೆ ಅಜ್ಞಾನ. ವಿಂಗಡಿಸುವ ಶಕ್ತಿಗೆ ವಿವೇಕ ಅಂತ ಕರೀತಾರೆ. ವಿವಿನಕ್ತಿ ಇತಿ ವಿವೇಕ, ವಿವಿನಕ್ತಿ ವಿಂಗಡಿಸಿ ನೋಡ್ಲಿಕ್ಕೆ ಆಗ್ತದೆ ಅದನ್ನು ವಿವೇಕ. ವಿವೇಕದ ಕೆಲಸ ಏನು ಅಂತಂದ್ರೆ ವಿಂಗಡಿಸಿ ವಿವಿನಕ್ತಿ. ಅದ ಇನ್ನೊಂದು ಅಜ್ಞಾನ ತತ್ವ. ಆದ್ದರಿಂದ ಅವಿವೇಕೇನ ಅಧ್ಯಸ್ಯಂತಿ ದೇಹ ಇಂದ್ರಿಯ ಗುಣ ಕರ್ಮ ಅಮಲೆ ಸಚ್ಚಿದಾತ್ಮನ ಶುದ್ಧನಾದಂತಹ ಪರಿಪೂರ್ಣ ಸಚ್ಚಿದಾನಂದ ಆತ್ಮನಲ್ಲಿ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಇಂದ್ರಿಯ ನಾನು, ಗುಣಗಳು ನಾನು, ನಾನು ಸಾತ್ವಿಕ, ನಾನು ರಾಶಿಕ, ನಾನು ತಾಮಸಿಕ, ನಾನು ನಾನು ಇಷ್ಟು ಭಾವನೆಯನ್ನು ಹೊಂದಿದವನು, ನನಗೆ ಸುಖ ಇದೆ, ನನಗೆ ದುಃಖ ಇದೆ, ನನಗೆ ಸಿಟ್ಟಿದೆ, ನನಗೆ ಮಾತ್ಸರ್ಯ ಇದೆ, ಎಷ್ಟು ಗುಣಗಳು ಯಾರು ಸೇರಿದ್ದು ಮನಸ್ಸಿಗೆ, ಆದ್ರೆ ಮನಸ್ಸು ಸೇರಿದ ಗುಣಗಳು ಯಾರಿದೆ ನಮಗೆ ಆಗಿದೆ ಅಂತ ಇವನು ಅವಿವೇಕಿ ನಿರ್ಧರಿಸ್ಕೊಳ್ತಾನೆ. ಅಜ್ಞಾನ ಮಾನಸೋಪಾಧಿಗೆ ಚಲನೆಯಿಂದಾಗಿ ಚಂದ್ರನಿಗೆ ಚಲನೆ ಅನ್ನೋದು ಪ್ರವೇಶವಾಗ. ವಿಚಾರ ಮಾಡಿ ನೋಡ್ರಿ, ನೀರಿನ ಚಲನೆಯಿಂದಾಗಿ ಅದನ್ನು ವೇವ್ಸ್ ಅಂತೀರೋ, ಅದನ್ನು ನೀವು ಕೆರೆ ಅಂತೀರೋ, ಅಲೆ ಅಂತೀರೋ, ಹೇಗೆ ಹೇಗೆ ನೀರು ಚಲಿಸ್ತಾ ಇರ್ತದೆ ಹಾಗಾಗಿ ಚಂದ್ರನು ಕೂಡ ಚಲಿಸ್ತಾ ಇರ್ತಾನೆ. ಯಥಾ ಅಂಬುಗತಿ ಚಂದ್ರೇ ಚಲನಾದಿ ಅಂಬಸ ಯಥಾ ಚಲನಾದಿ, ನೀರ ಚಲಿಸುವ ನೀರಿನಲ್ಲಿ ಆ ನೀರಿನಲ್ಲಿಯೇ ಪ್ರತಿಬಿಂಬಿತವಾದಂತಹ ಚಂದ್ರ ಚಲಿಸ್ತಾ ಇದ್ದಾನೆ ಎಂದು ಕಲ್ಪಿಸಲ್ಪಡುತ್ತದೆ. ಕಲ್ಪತೆ ಕಲ್ಪಂತೆ ಇವೆಲ್ಲವೂ ಕಲ್ಪಿಸಲ್ಪಟ್ಟಿವೆ. ಏನು ಕಲ್ಪಿಸಲ್ಪಟ್ಟಿವೆ ನೋಡು, ಚಂದ್ರ ಹೀಗೆ ನಾನು ನೃತ್ಯ ಮಾಡ್ತಾ ಇದ್ದಾನೆ ನೋಡು. ಚಂದ್ರನಲ್ಲಿ ಈ ಚಲನೆಯನ್ನು ನಾವು ಭಾವಿಸುತ್ತೇವೆ ಅವಿವೇಕದಿಂದಾಗಿ. ಹಾಗೆ ಈ ಮನಸ್ಸಿನಲ್ಲಿ ಕರ್ತೃತ್ವಾದೀನಿ, ಇವನು ಅಕರ್ತೃ ಆಗಿದ್ದರೂ ಕೂಡ ಆ ಅಕರ್ತೃ ಆತ್ಮ ಮನಸ್ಸನ್ನುವ ರೂಪದಿಂದಾಗಿ ಕರ್ತೃ ಆಗಿರುತ್ತೆ. ಆ ಉಪಾದಿಯಿಂದಾಗಿ ಚಂದ್ರನು ನೃತ್ಯ ಮಾಡ್ತಾ ಇದ್ದಾನೆ, ಚಂದ್ರನು ಕುಣಿತಾ ಇದ್ದಾನೆ ಅಂತ ಹೇಗೆ ಪ್ರವೇಶವಾಯಿತೋ ಚಂದ್ರ ಇಸ್ ಡಾನ್ಸಿಂಗ್ ನಾರ್ ಇಸ್ ಜಂಪಿಂಗ್ ನಾರ್ ಇಸ್ ಮೂವಿಂಗ್. ಅಲ್ಲಿದ್ದ ಇಲ್ಲಿದ್ದೇನು ಪ್ರತಿಬಿಂಬ, ಹತ್ತು ಮೈಲ್ ಸ್ಪೀಡ್ ನಲ್ಲಿ ಪ್ರತಿಬಿಂಬ ಇದ್ರೆ ಚಂದ್ರ ಎಷ್ಟು ದೂರ ಹೋಗ್ತಾನೆ? ಏನೂ ಇಲ್ಲ, ಚಂದ್ರನಲ್ಲಿ ಚಲನೆಯೇ ಇಲ್ಲ. ಮಗು ಹೇಳ್ತದೆ, ಅಮ್ಮ ಗೊತ್ತಾ, ಸಾಯಂಕಾಲ ರಾತ್ರಿ ನಾನು ಚಂದ್ರನ ಜೊತೆ ಮಾತಾಡಿ ಟ್ರೈನ್ ಹತ್ತಿದೆ, ಬೆಳಗ್ಗೆ ಹುಬ್ಳಿ ಬರೋದಷ್ಟೊತ್ತಿಗೆ ಚಂದ್ರ ನಮ್ಮ ಎದುರಿಗೆ ಇದ್ದ, ಅಲ್ಲಿಂದ ನಮ್ಮ ಜೊತೆ ಪ್ರಯಾಣ ಮಾಡಿ ಅವನು ಬಂದ. ನೋಡಿದ್ಯಾ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನೋಡು ಅಂತ ಮಗು ಹೇಳಬಹುದು. ಆದ್ರೆ ತಾಯಿಗೆ ಹೌದಪ್ಪ ಹೌದಪ್ಪ ಅಂತ ಕತೆನು ಖುಷಿ ಪಟ್ಟು ಕವನನ್ನು ಬರೀಬಹುದು. ಆದ್ರೆ ವಾಸ್ತವಿಕತೆ ಏನು? ಚಂದ್ರನಿಗೆ ಬಿಟ್ಟು ಬಂದಿಲ್ಲ, ಚಂದ್ರನಿಗೆ ಕರ್ಕೊಂಡು ಬರ್ತದೆ. ಎಕ್ಸಾಕ್ಟ್ಲಿ, ಉಪಾಧಿಗಳು ಉಪಾಧಿಗಳಿಂದಾಗಿ ಆತ್ಮನಲ್ಲಿ ಒಟ್ಟು ಭಾವಗಳು ಆರೋಪಿತವಾಗಿವೆ. ಒಪ್ಪಬೇಕಿದ್ದಾನ. ಕಾರಣ ಏನು ಅಂತಂದ್ರೆ ವೇದಾಂತದಲ್ಲಿಯ ಮೂಲ ಸಂಗತಿಗಳೇ ಇಷ್ಟಿವೆ. ಇವು ಮೂಲ ಸಂಗತಿಗಳು. ನಾನು ಸಚ್ಚಿದಾನಂದ ಆತ್ಮನೇ ಆಗಿದ್ದರೂ ಕೂಡ ನನಗಲ್ಲಿ ಜೀವಭಾವ ಅನ್ನುವಂಥದ್ದು ಹೇಗೆ ಪ್ರವೇಶ ಆಯ್ತಿದು? ಇದು ಮಿಸ್ಅಪ್ರಿಹೆನ್ಷನ್. ಇದರಲ್ಲಿ ಯಾವುದೇ ರೀತಿಯಂತಹ ಮೋಸ ವಂಚನೆ ಏನೂ ಇಲ್ಲ. ಕ್ಲೀನ್, ಸರ್ದಾರ್ ಜಿ ಹೆಸರಿನಲ್ಲಿ ಜೋಕ್ ಮಾಡಬಾರ್ದಂತೆ, ಎಷ್ಟೋ ಸಾವಿರ ರೂಪಾಯಿ ದಂಡ ಅಂತೆ. ಗೊತ್ತ ನಿಮಗೆ? ಇತ್ತೀಚೆಗೆ ಇತ್ತೀಚೆಗೆ ಪೇಪರ್ನಲ್ಲಿ ಗುಜಾರ ನೋಡಿ, ನೀವು ಭಾರಿ ಪೇಪರ್ ಹೋಗ್ತಿರಂಗೆ ತನಕಮ್ಮ. ಅಲ್ಲ ಓದ್ಬೇಕು ಓದ್ಬೇಕು ತಿಳ್ಕೋಬೇಕು. ಅದು ನಮ್ಮ ಸರಸ್ವತಮ್ಮನಿಗೆ ಫೋರ್ ಪೇಪರ್ ಓದೋರು ಯಾರು? ಮಿನಿಮಮ್ 4 hours ಬೇಕು ಅವ್ರಿಗೆ ಪೇಪರ್ ಓದ್ಬೇಕು. ಏ ಈ ತುದಿಯಿಂದ ಹಿಡಿದು ಕೊನೆ ಪುಟದ ಆ ತುದಿವರೆಗೆ ಓದಲೇಬೇಕು. ಇನ್ನು ಏನು ಇಲ್ಲ, ಇನ್ನೇನೇನು ಬೇಕಾಗುತ್ತೆ ನ್ಯೂಸ್ ಪೇಪರ್ ಬೇಕು. ಅದು ಒಂದು ಅಟ್ಯಾಚ್ಮೆಂಟ್ ಇಂದಾಗಿ ಮೈಸೂರಿನಲ್ಲಿ మన పొందొచ్చని రాజు అంటారు. ఇటు సైడ్ మరోగా పయోగా అరామ్ కృషి అది లక్ష దుట్టి హాకొట్టుకుంటుంది. జస్ట్ అనుకోవు మారు బా పేపరు ಮತ್ತೆ ಹೋಗು ನೈವೇದ್ಯ ಮಾಡು ಬಾ ಬೇಕು ಮತ್ತೆ ಸಾಯಂಕಾಲ ಪೂಜೆ ತಯಾರಿ ಮಾಡು ಪೇಪರ್ ಓದು ಪೇಪರ್ ಓದು ನ್ಯೂಸ್ ಅದ ಸದ್ದಾರ್ಜನ ಜೋಕ್ ಮಾಡಬಾರ್ದು ಅದ್ರ ನ್ಯೂಸ್ ಹೊರಗೆ ಹೋಗುದಿಲ್ಲ ಅಂತ ತಿಳ್ಕೊಂಬ. ಸೊ ಒಂದು ಟ್ರೈನ್ ಒಳಗೆ ಪ್ಯಾಸೆಂಜರ್ಸ್ ಇವನಿಗೆ ದಾವಣಗೆರೆಯಲ್ಲಿ ಬೇಕಾಗತ್ತೆ, ಟ್ರೈನ್ ಆದಷ್ಟು ಬರೋದು ಬೇಕಾದಂಗಿರ್ತದೆ. ಆಮೇಲೆ ಟಿಕೆಟ್ ಟಿಗೆಲ್ಲ ಹೇಳ್ತಾರೆ, ನಮ್ಮ ಅನ್ಕೋತಾ ಇದ್ದೀನಿ ದಾವಣಗೆರೆ ಬಂದ ತಕ್ಷಣ ನನಗೆ ಎಚ್ಚರ ಮಾಡಿ, ಏನ್ ಚಿಂತೆ ಇಲ್ಲ ಮಲ್ಕೋ. ಆ ನಂತರ ದಾವಣಗೆರೆ ಬರ್ತದೆ, ದಾವಣಗೆರೆ ದಾವಣಗೆರೆ ದಾವಣಗೆರೆ ಕೂಗ್ತಾರೆ. ಇವನು ಮೇಲೆ ಮಲಗಿರ್ತಾನೆ ಬರ್ತ್ ಕೆಳಗುವ ಪೊಲೀಸ್ ಆಫೀಸರ್ ಮಲ್ಕೊಂಡಿರ್ತಾನೆ, ಇವನು ಮೇಲೆ ಮಲಗಿರ್ತಾನೆ. ಇವನು ಮುಟ್ಕೊಂಡು ನೋಡ್ತಾನೆ ಅವನು ಟರ್ಬನ್ ಎಲ್ಲ ಬಿದ್ದಿರ್ತದೆ, ಅವ ಅಲ್ಲ ಭಯಂಕರ ಜಿಗಿದವನೇ ಕೆಳಗೆ ಕತ್ತಲಾಗ ಎಲ್ಲ ಹುಡುಕಾ ಇರ್ತಾನೆ ಸಿಗ್ತದೆ. ಆ ಟರ್ಬನ್ ಹಾಕೊಂಡು ಅವನು ಸ್ಟೇಷನ್ ಪ್ಲಾಟ್ಫಾರ್ಮ್ ಗೇಟಿಗೆ ಬರ್ತಾನೆ. ಪ್ಲಾಟ್ಫಾರ್ಮ್ ಗೇಟಿಗೆ ಬಂದರೆ ಅಲ್ಲಿ ಒಂದು ದೊಡ್ಡ ಕಂಡಿ ಆಗಿರುತ್ತೆ, ಆ ಕಂಡಿ ನೋಡಿ ಆಶ್ಚರ್ಯ ಆಗಿರುತ್ತೆ. ಅವನು ವಿಚಾರ ಮಾಡ್ಬಾರ್ದು ಮಾಡ್ತಾನೆ, ಮೈ ಉತ್ತರನಾಥ ನಗರಿ ಪೊಲೀಸ್ ಆಫೀಸ್ ಕಾಸೆ ಉತ್ತರಿಗೆ ಯಾರು ಮೈ ಉತ್ತರನಾಥ ಪೊಲೀಸರ್ ಆಫೀಸರ್ ಪೊಲೀಸ್ ಆಫೀಸರ್ ಕ್ಯೂ ಉತ್ತರಿಗೆ ಯಾರಿದೆ ಹಾಗೆ ಇಷ್ಟ ಅವ ಹುಡುಕಾಡಿ ಹುಡುಕಾಡಿ ಹಾಕೊಂಡಿದ್ದು ಪೊಲೀಸನ ಚಾಕ್ ಅಂದ್ರೆ ಯಾರಿದ್ರು ಈಗ ಸರ್ಜಿ ಡಿಸಪಿಯರ್ ಆರೋಪಿತ ಯಾರು ಪೊಲೀಸ ಇದು ಆರೋಪಿತ ಸರ್ಜಿ ಡಿಸಪಿಯರ್ ಪೊಲೀಸ್ ಇದು ಆರೋಪಿತ ಅಂದ್ರೆ ಪೊಲೀಸ ಅನ್ನುವ ಆರೋಪ ಅವನ ಮೇಲೆ ಆಗಿದೆ, ನಾನು ಜೀವಾತ್ಮ ಅನ್ನುವ ಆರೋಪ ನನ್ನ ಮೇಲೆ ಆಗಿದೆ, ನಾನ್ ಗಂಡ್ಸು ನಾನ್ ಹೆಂಗ್ಸು ನನಗೆ ಶರೀರ ಇದೆ ನನಗೆ ಜನ್ಮ ಇದೆ ಬರ್ತ್ ಡೇಟ್ ಇದೆ ಇತ್ಯಾದಿ ನನ್ನ ಮೇಲೆ ನಾನು ಆರೋಪ ಮಾಡಿಕೊಂಡಿದ್ದೇನೆ. ಈ ಆರೋಪ ಏನಾಗಿದೆಯೋ ಇದು ಸಂಸಾರಕ್ಕೆ ಕಾರಣವಾಗಿದೆ, ವ್ಯಕ್ತಿಗಳು ಸಂಸಾರಕ್ಕೆ ಕಾರಣವಾಗಿಲ್ಲ ಅಥವಾ ಘಟನೆಗಳು ಸಂಸಾರಕ್ಕೆ ಕಾರಣವಾಗಿಲ್ಲ, ಘಟನೆ ಅವಘಟನೆ ದುರ್ಘಟನೆ ಎನಿ ಹ್ಯಾಪನಿಂಗ್ ಇಸ್ ನಾಟ್ ದಿ ಕಾಸ್ ಆಫ್ ಸಂಸಾರ. ಎನಿ ಹ್ಯಾಪನಿಂಗ್ ಏನ್ರಿ ಹಾಗಾದ್ರೆ ಸಂಸಾರಕ್ಕೆ ಕಾರಣ? ಆರೋಪಿತ ಉಪಾಧಿಸ್ಥ ಆರೋಪಿತಸ್ಥ ಜೀವಾತ್ಮ ಇವನು ಸಂಸಾರಿ, ಇವನ ಕ್ಷೇತ್ರ ಸಂಸಾರ, ಇದರ ನೋವು ಸಂಸಾರಿತ್ವ, ಸಂಸಾರಿ ಸಂಸಾರ ಸಂಸಾರಿತ್ವ. ಹೀಗೆ ಚಂದ್ರನಲ್ಲಿ ಇವೆಲ್ಲವೂ ಆರೋಪಿತವಾಗಿದೆಯೋ ಚಲಿಸ್ತಾ ಇದ್ದಾನೆ, ಚಲಿಸ್ತಾ ಇಲ್ಲ ಅವನು ಪಾಡಿ ಹೊಂದಿದ್ದಾನೆ. ಹಾಗೆ ಇಲ್ಲಿ ಕೂಡ ಏನೂ ಆಗಿಲ್ಲ ಆತ್ಮನಿಗೆ, ಆದರೆ ಈ ಉಪಾಧಿಗಳಿಂದ ಸಹಿತವಾಗಿ ಈ ಉಪಾಧಿಗಳಿಂದ ಆದರೂ ಕೂಡ ಅವನಿಗೆ ಆರೋಪಗಳು ಯಾಕೆ ಬರಬೇಕಾಗಿತ್ತು ಜೀವಾತ್ಮನಿಗೆ? ಅಜ್ಞಾನಾತ್ ಶಬ್ದವನ್ನು ನೋಡಿ, ಅಜ್ಞಾನಾತ್ ಇವನೇನಾದರೂ ಸ್ಟೇಷನ್ದಲ್ಲಿ ಇಳಿಯುವ ಪೂರ್ವದಲ್ಲಿ ಆ ಟಿ ಬಂದು ದಾವಣಗೆರೆ ದಾವಣಗೆರೆ ಅಂತ ಕರೆಯುವಾಗ ಲೈಟ್ ಹಚ್ಚಿ ಸದ್ದಾರ್ಜಿ ದಾವಣಗೆರೆ ಅಂತ ಕೂಗಿದ್ದಾದ್ರೆ, ಲೈಟ್ ಹಚ್ಚಿ ಕೂಗಿದ್ದಾದ್ರೆ ನಾನ್ ಎನ್ಕ್ವೈರಿನ ಪ್ರಶ್ನೆನೇ ಬರ್ತಿದ್ದಲ್ಲ. ಯಾಕೆ ಲೈಟ್ ಇದೆ ಅಲ್ಲ, ಆ ಬೆಳಕಿನಲ್ಲಿ ಅವನೇನು ಪೊಲೀಸ್ ಟೋಪಿ ಹಾಕೊಳ್ಕೇನು ಹೋಗ್ತಿದ್ದಿಲ್ಲ ಅವ. ಆದ್ರೆ ಇಲ್ಲಿ ದೃಷ್ಟಾಂತದಲ್ಲಿ ಅವ್ರು ಏನ್ ತೋರಿಸಿದ್ದಾರೆ, ಮಧ್ಯರಾತ್ರಿ ಅಪರಾತ್ರಿ ಲೈಟ್ ಇಲ್ಲ, ಲೈಟ್ ಹಚ್ಕೋಬೇಕು ಅನ್ನೋ ಬುದ್ಧಿನೂ ಇಲ್ಲ. ಈಗ ಲೈಟ್ ಹುಬ್ಬಳ್ಳಿ ಬಿಟ್ಟಾಗಿದ್ದು ತಾನೇ ಲೈಟ್, ಹುಬ್ಬಳ್ಳಿ ಬಿಟ್ಟಮೇಲೆ ಲೈಟ್ ಹುಬ್ಬಳ್ಳಿಯಾಗಿ ಉಳಿತದ. ಸದಾಸಿ ಥಿಂಕಿಂಗ್ ಹಿಂಗೆ ಇರ್ತದೆ. ನಿಜವಾಗಿ ಹುಬ್ಬಳ್ಳಿ ಬಿಟ್ಟಾಗ ಲೈಟ್ ಇತ್ತು, ಈಗ ಹುಬ್ಬಳ್ಳಿ ಬಿಟ್ಟು ಬಂದಾಗ ಅದ್ರ ಜೊತೆ ನಾವು ಲೈಟು ಬಿಟ್ಟು ಬಂದ್ವಿ. ಇನ್ನು ದಾವಣಗೆರೆ ಬಂದಾಗ ಲೈಟ್ ಹೆಂಗಿರ್ಲಿಕ್ಕೆ ಸಾಧ್ಯ, ಅದಕ್ಕೆ ಲೈಟ್ ಇಲ್ಲ ಅಂತೇಳಿ ಅವನು ಅನ್ಕೊಳಿಕ್ಕೆ ಸಾಧ್ಯ. ಇದು ಸರ್ದಾರ್ಜ ಮಾತ್ರ ಹಿಂಗೆ ಅನ್ಕೊಳ್ತಾರೆ, ಬೇರೆ ಯಾರು ಅನ್ಕೊಂಡಿಲ್ಲ. ಭಾರಿ ಭಾರಿ ಜೋಕುಗಳು ರಾತ್ರಿ ಇಷ್ಟು ಇಷ್ಟು ಚೇತನ ಒಬ್ಬವ, ಇಷ್ಟು ಉದ್ದ ಪ್ಲೇನ್ ಇದೆಯಲ್ಲ, ಇಷ್ಟು ದೊಡ್ಡ ಪ್ಲೇನ್ ಇದೆಯಲ್ಲ, ಇದನ್ನ ಪೇಂಟಿಂಗ್ ಹೆಂಗ್ ಮಾಡ್ತಾರೆ? ದೊಡ್ಡ ಪ್ರಶ್ನೆ ಒಂಥರ ಬಂದ್ಬಿಡೋದು, ಇದು ಪೇಂಟ್ ಹೆಂಗಾಗ್ತದೆ? ಏ ಹುಚ್ಚ, ನಿಮ್ ತಲೆ ಇಲ್ಲ ಅಂತೇಳಿ ಅದಕ್ಕೆ ನೋಡು, ಇಷ್ಟು ದೊಡ್ಡ ವಿಮಾನವನ್ನು ಯಾರಿಗೂ ಪೇಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವಾಗ ವಿಮಾನ ಮೇಲೆ ಹೋಗ್ತದೆ ಅವಾಗ ಸಣ್ಣದಾಗ್ತದೆ, ಅವಾಗ ಪೇಂಟ್ ಮಾಡಿ ಸದ್ದಾರ್ಜಿಗೆ ಆನ್ಸರ್ ಚಲನಾದಿಯ ತಾಪ ಅಮ್ಮ ಸಹ ರಾಗೇಚ್ಛಾ ಸುಖ ದುಃಖಾದಿ ಬುದ್ಧೌ ಸತ್ಯಾಂ ಪ್ರವರ್ತತಿ ಸುಷುಪ್ತೌ ನಾಸ್ತಿ ತನ್ನಾಶೇ ತಸ್ಮಾತ್ ಬುದ್ಧೇಸ್ತು ಆತ್ಮನಃ ರಾಗೇಚ್ಛಾ ಸುಖ ದುಃಖಾದಿ ಬುದ್ಧೌ ಸತ್ಯಾಂ ಪ್ರವರ್ತತಿ ಸುಷುಪ್ತೌ ನಾಸ್ತಿ ತನ್ನಾಶೇ ತಸ್ಮಾತ್ ಬುದ್ಧೇಸ್ತು ನಾತ್ಮನಃ ರಾಗ ಇಚ್ಛಾ ಸುಖ ದುಃಖಾದಿ ಬುದ್ಧೌ ಸತ್ಯಾಂ ಪ್ರವರ್ತತಿ. ಅದು ಊಟ ಮಾಡ್ತದೆ. ಸತ್ಯಾಂ ಬುದ್ಧೌ ಪ್ರವರ್ತತೆ, ಸತ್ಯಾಂ ಜಾಗೃತಾಯ. ಸತ್ಯಾಂ ಶಬ್ದ ಏನು? ಜಾಗೃತಾಯ. ರಾಗ ಇಚ್ಛಾ ಸುಖ ದುಃಖಾದಿ ಜಾಗೃತಾಯ ಬುದ್ಧೌ ಪ್ರವರ್ತತೆ. ಬುದ್ಧೌ ಅಂತಃಕರಣದಲ್ಲಿ, ಸುಖ ಇರಲಿ ದುಃಖ ಇರಲಿ ರಾಗ ದ್ವೇಷಗಳಲ್ಲಿ ಮಿತ್ರತ್ವ ಶತ್ರುತ್ವ ಗೆಲುವು ಸೋಲು ಇವಷ್ಟು ಅಂತಃಕರಣದಲ್ಲಿ ಒಡಗೂಡ್ತವೆ. ಯಾವಾಗ? ಜಾಗೃತಾಯ. ಸತ್ಯಾಂ ಅಂದ್ರೆ ಜಾಗೃತಾಯ, ಜಾಗೃತ ಅಷ್ಟೇ, ಜಾಗೃತ ಸಮಯದಲ್ಲಿ ಎಚ್ಚರವಿದ್ದಾಗ ಬುದ್ಧಿಯೊಳಗೆ ಫಾರ್ಮೇಷನ್ ಆಗ್ತಾವ, ಬೇಕು ಬೇಡ ಒಳ್ಳೇದು ಕೆಟ್ಟದು ಧರ್ಮ ಅಧರ್ಮ ಪಾಪ ಪುಣ್ಯ ಬುದ್ಧಿಯೊಳಗೆ ಅವು ಅಲೆಗಳು ಪುಟ್ಟದ್ದು ಪುಟ್ಟಿದ್ದು. ಅಲ್ಲಿಗೆ ಎಲ್ಲಿಂದ ಬಂದು ಏನು? ಒಂದು ಜನ್ಮ ಎರಡು ಜನ್ಮ ನಾವು ಇದ್ದಿದ್ದು, ಶತ ಸಹಸ್ರ ಲಕ್ಷ ಕೋಟಿ ಕೋಟಿ ಜನ್ಮಗಳಲ್ಲಿ ಎದ್ದು ಬಂದಾಗ ಅಷ್ಟು ವಾಸನಾಗಳಲ್ಲಿ ಒಳಗೆ ಮೂರ್ತಾ ಇರ್ತಾವೆ, ಮೂರ್ತಾ ಇರ್ತಾವೆ, ಮೂರ್ತಾ ಇರ್ತಾವೆ. ಹಂಗೆ ಬುದ್ಧಿ ಜಾಗೃತದಲ್ಲಿ ಜಾಸ್ತಿ ಹೇಳ್ತೀರಿ. ಯಾಕಂದ್ರೆ ಸುಷುಪ್ತವು ನಾಸ್ತಿ. ಗಾಢ ನಿದ್ರೆಯಲ್ಲಿ ಮನಸ್ಸೇ ಇಲ್ಲ. ಈಗ ಟ್ರೈನ್ನಲ್ಲೋ ಕಾರ್ನಲ್ಲೋ ಬಸ್ನಲ್ಲೋ ಈಗಿನ ಕಾಲಕ್ಕೆ ಪ್ರಯಾಣ ಮಾಡುವಾಗಲೇ ಮೊದಲ ವಿಚಾರ ಬರ್ತಾವೆ, ಏನ್ ಮಾಡೋದು, ಸೇಫ್ ಜರ್ನಿ ಅಲ್ಲ, ಆದರೂ ಕೂಡ ಮಾಡಬೇಕಾಗಿದೆ. ಆಮೇಲೆ ಒಂದು ನಿರ್ಣಯ ಬರುತ್ತೆ, ಒಂದು ವರ್ಷ ಆಗಿ ಯಾವ ಟ್ರೈನ್ ಆಕ್ಸಿಡೆಂಟ್ ಆಗುವುದೇ ಇಲ್ಲ, ಹಿಂಗಾಗಿ ಟ್ರೈನ್ ಆಕ್ಸಿಡೆಂಟ್ ಆಗ್ಲಿಕ್ಕಿಲ್ಲ, ನಮ್ಮ ಟ್ರೈನ್ ಆಕ್ಸಿಡೆಂಟ್ ಆಗುದಿಲ್ಲ ಅನ್ಕೊಂಡ ಕೂಡ. ಆದರೂ ಕಾರ್ನರ್ದಾಗ ಒಂದು ಭಯ ಇದ್ದೆ, ನೀವು ಎಷ್ಟೆಷ್ಟು ಸಫಿಸ್ಟಿಕೇಟೆಡ್ ಮಾಧ್ಯಮಗಳನ್ನು ಉಪಯೋಗ ಮಾಡ್ತೀರಿ ಅಷ್ಟೆಷ್ಟು ಸಫಿಸ್ಟಿಕೇಟೆಡ್ ಡೆತ್ಗಳು. ನೀವೇನ್ ಮಾಡ್ತೀರಿ ಫ್ಲೈಟ್ ಆ ಯಾಕೆ ಬೈಟ್ ಹೋಗ್ತೀರಿ ಬಿಡಿ ಸ್ವಾಮೀಜಿ, ಏನು ರಸ್ತೆ ತುಂಬಲು ಅಪಘಾತ ಆಗ್ತಿರ್ತಾವೆ, ಟ್ರೈನ್ ಅಷ್ಟು 500 ಮಂದಿ 300 ಮಂದಿ 200 ಮಂದಿ ಸತ್ತು ಅಂತ ಹೋಗ್ತೀವಿ, ಬೇರೆ ಬೇಡ ಯಾವ ಅಡೆತಡೆನೂ ಇಲ್ಲ ಅಲ್ಲಿ ಹೋಗ್ತೀವಿ, ಅಲ್ಲಿ ಪೂರಾ ಪ್ಲೇನ್ ಕ್ರಾಶ್ ಆಗ್ತದೆ. ಬಸ್ ಪ್ರಯಾಣ, ರಸ್ತೆ ಪ್ರಯಾಣ, ನಡ್ಕೋತ ಹೋಗೋದು ಎಲ್ಲ ಕಡೆಗೂ ರಿಸ್ಕ್ ಇದೆ. ರಿಸ್ಕ್ ತಾಕೋದು ಹೆಂಗೆ? ಸ್ವಲ್ಪ ವಿಚಾರ ನೋಡಿ, ರಿಸ್ಕ್ ಎಲ್ಲಿವರೆಗೂ? ನೀವು ನಿದ್ದೆ ಹತ್ತು ವರ್ಷ ನೀವು ನಿದ್ದೆ ಹತ್ತುವರೆಗೂ ರಿಸ್ಕ್ ಹೌದಾ? ನಿದ್ದೆ ಹತ್ತಿದ ಕ್ಷಣದಿಂದ ಎಚ್ಚರ ಆಗುವವರೆಗೂ ನಿಮ್ಗೆ ಯಾವ ರಿಸ್ಕ್ ಇಲ್ಲ. ಯಾ ಅದೇ ಟ್ರೈನ್, ಅದೇ ಪ್ರಯಾಣ, ಅದೇ ನೀನು, ಅದೇ ಬ್ಲಾಂಕೆಟ್, ಅದೇ ತಿಂಗು. ನಾವು ನಾವಲ್ಲ, ಬುದ್ಧಿ ದಣದ ಹೋಗಿತ್ತು. ಆ ಬುದ್ಧಿ ದಣದ ಹೋಗಿದ್ದರಿಂದಾಗಿ ಅದು ತನ್ನ ವಾಪಸ್ ತನ್ನ ಮೂಲ ಸ್ಥಿತಿ ಹೋಗ್ಬಿಡುತ್ತೆ. ಮೂಲ ಸ್ಥಿತಿ ಯಾವುದು? ಎರಡನೇ ಗರ್ಭ. ಇಲ್ರಿ ಅದು ಸೆಲ್ಫ್ ಅಕೌಂಟ್ ಅನ್ನಂಬಳ್ರಿ, ನಿದ್ರೆ ಒಂದೇನದಲ್ಲ, ಎಲ್ಲರ ನಿದ್ರೆ ಅದು ಹಿರಣ್ಯ ಗರ್ಭನ ನಿದ್ರೆ ಹೋಗ್ಬಿಡ್ತು, ಎಲ್ಲರಲ್ಲೇ ಹೋಗೋದು ತನ್ನ ಕ್ಷಣದಲ್ಲಿ ಎಲ್ಲರೂ ಹೋಗ್ಬಿಡ್ತು. ಅವರವರ ಪ್ರಾರಂಭಿಸಿರ್ತಕ್ಕಂತೆ ಮಧ್ಯ ಮಧ್ಯದಲ್ಲಿ ಎಚ್ಚರ. ಹಾಗೆ ಈ ನಿದ್ರಾ ಸ್ಥಿತಿಯಲ್ಲಿ ಆ ಬುದ್ಧಿ ಇರುತ್ತದೆಯೋ ಇಲ್ಲ? ಆ ಬುದ್ಧಿ ಯಾವ ಬುದ್ಧಿಯಲ್ಲಿ ರಾಗದ್ವೇಷಗಳು ಉಡಮೂಡ್ತವೆ, ಯಾವ ಬುದ್ಧಿಯಲ್ಲಿ ಸಂಕಲ್ಪ ವಿಕಲ್ಪಗಳು ಉಡಮೂಡ್ತವೆ, ಯಾವ ಬುದ್ಧಿಯಲ್ಲಿ ಸುಖ ದುಃಖಗಳು ಪರಿಣಾಮಗಳು ಅನಿಸಲ್ಪಡ್ತವೆ, ಆ ಬುದ್ಧಿ ಗಾಢ ನಿದ್ರೆಯಲ್ಲಿ ಇಲ್ಲ. ಸುಷುಪ್ತವು ನಾಸ್ತಿ. ಹೀಗೆ ಸುಖ ದುಃಖಾದಿಗಳು ನಿನಗೆ ಸೇರಿದ್ದೋ ಬುದ್ಧಿಗೆ ಸೇರಿದ್ದೋ? ನೀನ್ ಫ್ಲೈಟ್ ನಲ್ಲೇ ಮಲಗು, ಟ್ರೈನ್ ನಲ್ಲೇ ಮಲಗು, ಇಷ್ಟು ವಿಚಾರ ಮಾಡಲು ಕಣ್ಮುಚ್ಚು. ಏನು ಇದಷ್ಟು ಯಾರಿಗೆ ಸೇರಿದ್ದು? ಮ್ಯಾರೇಜ್ ನಲ್ವೋ ಜನರೇಟರ್ ಕಂಪ್ಲೇಂಟ್ ಸೇರಿ, ಯಾಕೋ ಚಪಾತಿ ಬೆಂದಿಲ್ಲ ಸೇರಿ, ಯಾಕೋ ನಲ್ಲಿ ಬರ್ತಾ ಇಲ್ಲ ಅವರು ಸೇರಿ, ಅವರವ್ರು ಸೇರಿದ್ದನ್ನ ಅವರವ್ರಿಗೆ ಬಿಟ್ಟು ಕೊಟ್ಬಿಡ್ರಿ. ನೀವು ಎಷ್ಟು ಫ್ರೀ ಇರ್ತೀರಿ ನೋಡ್ರಿ ಆರಾಮ್. ಅಲ್ಲ ಮತ್ತೆ ನಿಮಗೆ ಸೇರಿದ್ದನ್ನು ಬಿಟ್ಕೊಳ್ಬೇಡ, ನಿಮಗೆ ಸೇರಿದ್ ನಿಮಗೆ ಅಷ್ಟೇ ಹೇಳ್ತಾರೆ ಅವ್ರು. ಏನಾಗ್ತಾರೆ? ತಸ್ಮಾತ್ ಬುದ್ಧೇ ಹೇತು ನ ಆತ್ಮನಃ. ಇವಷ್ಟೂ ಪ್ರಕ್ರಿಯೆಗಳು, ಇಷ್ಟು ವಿಕಾರಗಳು, ಇಷ್ಟು ರಾಗದ್ವೇಷಗಳು, ಇಷ್ಟು ಅನಿಸಿಕೆಗಳು, ಭಾವನೆಗಳು, ವಿಚಾರಗಳು ಎಲ್ಲ ಯಾರಿಗೆ ಸೇರಿದ್ದು? ಬುದ್ಧೇ. ನನ್ನ ಪಿತೃ ನೆನ್ಪಿಸ್ಕೋ, ಇಲ್ಲಾಂದ್ರೆ ಒಂದು ಇನ್ನೊಂದು ತಿಳ್ಕೊಡ್ತೀನಿ. ಏನದು? ನ ಆತ್ಮನ. ಯಾರು ಸೇರಿದ್ದ ಗೊತ್ತಿಲ್ಲ, ತಲೆ ಕೆಡಿಸೋಕೆ ಹೋಗಿಲ್ಲ. ನನಗೆ ಸೇರಿ, ನನಗೆ ಸೇರಿಲ್ಲ ಅನ್ನುವಂಥದ್ದು ನಿಖರವಾದ ಸ್ಪಷ್ಟವಾದ ಜ್ಞಾನ. ಪ್ರಕಾಶೋ ಕಸ್ಯ ತೋ ಯಸ್ಯ ಶೈತ್ಯಂ ಅಗ್ನೇಯ ತೋಷ್ಣತಾ ಸ್ವಭಾವ ಸಚ್ಚಿದಾನಂದ